ಕೋವಿಡ್ ಎಂಬುದು ಒಂದು ಮಹಾಮಾರಿ ಎಂದು ಎಲ್ಲರಿಗೂ ತಿಳಿದಿರುವ ಹಾಗೆ ಇರುವ ಪ್ರಶ್ನೆ, ಅದಕ್ಕೆ ಉತ್ತರನೂ ಅದೇ ಪ್ರಶ್ನೆ. ಸೊ ಇದರಲ್ಲಿ ಉಸಿರಾಟದ ತೊಂದರೆ ಒಂದು ಮೇಲ್ಪಟ್ಟದ್ದು, ಹೆಚ್ಚಾನೆಚ್ಚು ಜನರು ICUನಲ್ಲಿ ದಾಖಲೆ ಕೂಡ ಪಡ್ತಿದ್ದಾರೆ. ಇಲ್ಲಿ ಕೆಲವೊಬ್ರು ಸಿಂಪ್ಟಮ್ ಫ್ರೀ ಆಗಿದ್ದಾರೆ, ಅಂದರೆ ಅಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಕೆಲವೊಬ್ರು ಸಿಂಪ್ಟಮ್ ಗುಣಲಕ್ಷಣಗಳ ಕೂಡ ಏನು ಇರುವುದಿಲ್ಲ. ಇನ್ನು ಕೆಲವೊಬ್ಬರಲ್ಲಿ ICU ಅಡ್ಮಿಟ್ ಆಗಬೇಕು ಅನ್ನೋ ಪರಿಸ್ಥಿತಿ ಕೂಡ ಬಂದಿದೆ. ಗುಣಲಕ್ಷಣ ಇಲ್ಲದವರು ಅಥವಾ ಯಾವುದೇ ಲಕ್ಷಣಗಳಿಲ್ಲದವರು, ಅವರು 2-3 ತಿಂಗಳ ನಂತರ ಬೇರೆ ಗುಣ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಇಂಥವರಲ್ಲಿ ನಾವು ಏನು ಮಾಡ್ಬೋದು ಅನ್ನೋದು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತೇನೆ. ಕೋವಿಡ್ ಎಂಬ ಮಹಾಮಾರಿಯು ಕಳೆದ 2 ವರ್ಷಗಳಿಂದ ನಮ್ಮೆಲ್ಲರನ್ನು ಸುತ್ತುವರಿದಿದೆ. ಈ ಮಹಾಮಾರಿಯಿಂದ ಪೀಡಿತರಾದ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಕೋವಿಡ್-19 ಲಕ್ಷಣಗಳ ಕಾಯಿಲೆ ಆಗಿದೆ. ಅದರಲ್ಲೂ ಹಲವರು ಲಕ್ಷಣರಹಿತರಾಗಿದ್ದು ಗುಣಮುಖರಾಗಿದ್ದಾರೆ. ಇನ್ನು ಕೆಲವರು ಪೋಸ್ಟ್ ಕೋವಿಡ್, ಅಂದರೆ ಕೋವಿಡ್ ಆದ ನಂತರ ಹಲವಾರು ತಿಂಗಳಾಗಿರ್ಬೋದು ಅಥವಾ ಹಲವಾರು ವಾರಗಳ ನಂತರ ಕೆಲವು ಕಾಯಿಲೆಗಳನ್ನು ಎದುರಿಸುತ್ತಿದ್ದಾರೆ. ಅನೇಕ ಜನರು ಸೌಮ್ಯದಿಂದ ಅಥವಾ ಅಧಿಕ ತೀವ್ರವಾಗಿ ಕಾಯಿಲೆಗಳನ್ನು ಕೂಡ ಎದುರಿಸುತ್ತಿದ್ದಾರೆ. ಅದನ್ನು ನಾವು ಮೈಲ್ಡ್ ಟು ಮಾಡರೇಟ್ ಅಥವಾ ಮೈಲ್ಡ್ ಟು ಸಿವಿಯರ್ ಅಂತ ಹೇಳ್ತೀವಿ. ಈ ಲಕ್ಷಣಗಳು ಯಾವುವೆಂದರೆ ಉಸಿರಾಟದ ತೊಂದರೆ. ಉಸಿರಾಟದ ತೊಂದರೆ ಏನಾಗಬಹುದು ಅಂದರೆ ದಮ್ ಕಟ್ಟುವುದು, ಉಸಿರು ಕಟ್ಟುವುದು ಅಂತ ಹೇಳ್ತೀವಿ. ಆಯಾಸ, ಮೈಕೈ ನೋವು, ಜ್ವರ ಬರುವುದು, ಅಥವಾ ಇನ್ನು ಕೆಲವೊಬ್ಬರಿಗೆ ಕೈಕಾಲು ಮೂಮೆಂಟ್ ಆಗದೇ ಇರುವುದು, ಇವೆಲ್ಲ ಕೋವಿಡ್ ಪಾಸಿಟಿವ್ ಬಂದ ನಂತರ ಲಕ್ಷಣಗಳು ಕಾಣುವ ಲಕ್ಷಣಗಳು. ಇವುಗಳಲ್ಲಿ ಉಸಿರಾಟದ ತೊಂದರೆ ಅಧಿಕೃತವಾಗಿ ಕಂಡುಬಂದಿದೆ. ಉಸಿರಾಟದ ತೊಂದರೆಯಿಂದ ಅನೇಕ ಬೇರೆ ಬೇರೆ ಕಾಯಿಲೆಗಳನ್ನು ಎದುರಿಸುತ್ತಿದ್ದಾರೆ. ಉಸಿರಾಟದ ತೊಂದರೆಯಿಂದಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಗುಣಮುಖರಾಗುತ್ತಾರೆ. ಅವರಲ್ಲಿ ಹಲವರು ಉಸಿರಾಟದ ತೊಂದರೆ ತೀವ್ರವಾದ ಆದ ಕಾರಣ ICUನಲ್ಲಿ ಕೂಡ ಭರ್ತಿ ಪಡೆಯುತ್ತಾರೆ. ICUನಲ್ಲಿ ಇಂಥವರಿಗೆ ಆಕ್ಸಿಜನ್ ಥೆರಪಿ ಸಪೋರ್ಟ್ ಅಥವಾ ತುಂಬ ಪ್ರಾಬ್ಲಮ್ ಆದಾಗ, ಲಕ್ಷಣಗಳು ತುಂಬ ತೀವ್ರವಾದಾಗ, ದೀರ್ಘತಿ ಹೊಂದಿರುವಾಗ ವೆಂಟಿಲೇಟರ್ ಸಪೋರ್ಟ್ ಕೂಡ ಸಿಗುತ್ತೆ. ಇಂಥವರಲ್ಲಿ ಈ ವೇಳೆಯಿಂದ ಈ ರೋಗಿಗಳಲ್ಲಿ ಭೌತಿಕ ಚಿಕಿತ್ಸೆ ಅಥವಾ ನಾವೇನಂತ ಹೇಳ್ತೀವಿ ಕಾರ್ಡಿಯೋರೆಸ್ಪಿರೇಟ್ರಿ ಫಿಸಿಯೋಥೆರಪಿ ನೀಡುತ್ತೇವೆ. ಕಾರ್ಡಿಯೋರೆಸ್ಪಿರೇಟ್ರಿ ಫಿಸಿಯೋಥೆರಪಿ ಅಂದರೆ ಏನು? ICUನಲ್ಲಿ ಅಥವಾ ಹೊರ ರೋಗಿ ವಿಭಾಗದಲ್ಲಿ ಉಸಿರಾಟದ ತೊಂದರೆ ಇದ್ದವರು ಅಥವಾ ಶ್ವಾಸಕೋಶದ ತೊಂದರೆ ಇದ್ದವರು ಅಥವಾ ಪೋಸ್ಟ್ ಕಾರ್ಡಿಯಾಕ್ ಸರ್ಜರಿ ಆದವರು ಅಥವಾ ಯಾವುದೇ ರೀತಿಯ ಸರ್ಜರಿ ಆದವರು ನೀಡಲ್ಪಟ್ಟ ರಿಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಕಾರ್ಡಿಯೋರೆಸ್ಪಿರೇಟ್ರಿ ರಿಯಾಬಿಲಿಟೇಷನ್ ಅಥವಾ ಕಾರ್ಡಿಯೋರೆಸ್ಪಿರೇಟ್ರಿ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಈಗ ICUನಲ್ಲಿ ಏನು ಕಾರ್ಡಿಯೋರೆಸ್ಪಿರೇಟ್ರಿ ಫಿಸಿಯೋಥೆರಪಿ ಮಾಡುತ್ತೀರಿ ಅಂತ ಕೇಳ್ಬೋದು. ಅದೇನೆಂದರೆ ಕಾರ್ಡಿಯೋರೆಸ್ಪಿರೇಟ್ರಿಯಲ್ಲಿ ವಿಶೇಷತೆ ಹೊಂದಿರೋರು ಫಿಸಿಯೋಥೆರಪಿಸ್ಟ್ ಅಥವಾ ಭೌತಿಕ ಚಿಕಿತ್ಸಕರು, ಕನ್ನಡದಲ್ಲಿ ಹೇಳಬೇಕಂತಾರೆ ಭೌತಿಕ ಚಿಕಿತ್ಸಕರು, ಅನೇಕ ಚಟುವಟಿಕೆಗಳ ಮೂಲಕ ಹಾಗೂ ಶ್ವಾಸಕೋಶವನ್ನು ನಿಯಂತ್ರಿಸುವ, ಅಂದರೆ ಬ್ರೀದಿಂಗನ್ನು ಕಂಟ್ರೋಲ್ ಮಾಡಿಕೊಂಡು ಹೇಗೆ ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ಚಿಕಿತ್ಸೆ ಬ್ರೀದಿಂಗ್ ಎಕ್ಸಸೈಸ್ ಅಂತ ಏನು ಹೇಳ್ತೇವೆ ಈ ರೋಗಿಗಳಲ್ಲಿ ನೀಡುತ್ತೇವೆ. ಅಂದ್ರೆ ಯಾರು ICUನಲ್ಲಿ ಇರ್ತಾರೆ ಅಥವಾ ವೆಂಟಿಲೇಟರ್ ಸಪೋರ್ಟ್ ಆಕ್ಸಿಜನ್ ಸಪೋರ್ಟ್ ಬಂದಿರ್ತಾರೆ, ಆಕ್ಸಿಜನ್ ಸಪೋರ್ಟ್ ಬಂದವರಿಗೆ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ಕೊಡ್ತೇವೆ. ಆದರೆ ವೆಂಟಿಲೇಟರ್ ಸಪೋರ್ಟ್ ಇದ್ದವರಿಗೆ ಕೆಲವೊಂದು ವ್ಯಾಯಾಮಗಳಿರುತ್ತೆ. ವೆಂಟಿಲೇಟರ್ ಸಪೋರ್ಟ್ ಅವರು ಕಾನ್ಷಿಯಸ್ ಇದ್ರೆ ಅವ್ರು ಬೇರೆ ರೀತಿ ವ್ಯಾಯಾಮಗಳಿರುತ್ತೆ, ಅವ್ರು ಕಾನ್ಷಿಯಸ್ ಇಲ್ಲದೆ ಇದ್ದರೆ ಬೇರೆ ಮಾಡ್ತೀರಿ. ಹಾ, ಅದನ್ನ ನಾವು ಅವರಿಗೆ ಹೇಗೆ ತಲುಪಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದು ಹೇಗೆಂದರೆ ಈಗ ICUನಲ್ಲಿ ರೋಗಿಗಳು ಅನೇಕ ವೈದ್ಯಕೀಯ ಕಾರಣಗಳಿಂದ ಇರುತ್ತವೆ, ಬರೀ ಉಸಿರಾಟ ತೊಂದರೆ ಅಲ್ಲ, ಬೇರೆ ವೈದ್ಯಕೀಯ ಕಾರಣಗಳು ಕೂಡ ಇರುತ್ತವೆ. ಆ ಕಾರಣದ ಆ ಟೈಮಲ್ಲಿ ಅರ್ಲಿ ಮೊಬಿಲೈಸೇಷನ್ ಅಂತ ಮಾಡ್ತೇವೆ. ಅರ್ಲಿ ಮೊಬಿಲೈಸೇಷನ್ ಅಂತ ಅಂದರೆ ಈಗ ವೆಂಟಿಲೇಟರ್ ಮೇಲಿದ್ದ ಒಬ್ಬ ರೋಗಿ ಅರ್ಲಿ ಮೊಬಿಲೈಸೇಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀರಿ. ಅರ್ಲಿ ಮೊಬಿಲೈಸೇಷನ್ ಅಂದರೆ ಈಗ ಸಪೋಸ್ ನನಗೆ ವೆಂಟಿಲೇಟರ್ ಮೇಲಿದ್ದು ಏನಾದರೂ ಪ್ರಾಬ್ಲಮ್ ಇದ್ದು ನನಗೆ ವೆಂಟಿಲೇಟರ್ ಮೇಲೆ ಹಾಕಿದರೆ ಐ ವಿಲ್ ನಾಟ್ ಬಿ ಏಬಲ್ ಟು ಮೂವ್, ಅಂದರೆ ನನಗೆ ಅಲಗಾಡಲಿಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲಿಕ್ಕೆ ಸೀಮಿತರಾಗಿರುತ್ತೇವೆ. ಆ ಗತಿಯಲ್ಲಿ ನಾವು ಹೇಗೆ ಉಸಿರಾಟವನ್ನು ನಿಯಂತ್ರಿಸ್ಕೊಂಡು ಪೊಸಿಷನಿಂಗ್ ಮಾಡಿಕೊಂಡು ಹೇಗೆ ಎಕ್ಸಸೈಸ್ ಮಾಡಿಸ್ತಾ ಆ ವ್ಯಕ್ತಿಯನ್ನು ವೆಂಟಿಲೇಟರ್ ಮುಕ್ತವಾಗಿ ಮಾಡುತ್ತೇವೆ ಎಂಬುದು ಇಂಪಾರ್ಟೆಂಟ್. ಈ ಅರ್ಲಿ ಮೊಬಿಲೈಸೇಷನ್ ಯಾಕೆ ಮಾಡ್ತೇವೆ ಅಂತ ಮತ್ತೆ ಹೇಳಬೇಕಂದ್ರೆ ICUನಲ್ಲಿ ಮಾನಸಿಕ ಒತ್ತಡ ಹೆಚ್ಚಿಗೆ ಇರುತ್ತೆ. ರೋಗಿಗಳಲ್ಲಿ ಮಾನಸಿಕ ಒತ್ತಡ, ICUಅಲ್ಲಿ ಬಂದ್ಬಿಟ್ಟು ICUಅಲ್ಲಿ ಇದ್ದೀವಿ, ಭಯ ಹೆಚ್ಚಿಗೆ ಇರುತ್ತೆ, ಮಾನಸಿಕ ಒತ್ತಡ ಹೆಚ್ಚಿಗೆ ಇರುತ್ತೆ, ಹಾಗೂ ಬೇರೆ ಬೇರೆ ಒತ್ತಡ, ಉಸಿರಾಟದ ತೊಂದರೆ ಹೆಚ್ಚಿಗೆ ಇರುತ್ತೆ, ಅಥವಾ ಆಕ್ಸಿಜನ್ ಡ್ರಾಪ್ ಆಗ್ತಿರುತ್ತೆ. ಈ ಎಲ್ಲ ಕಾರಣದಿಂದಾಗಿ ನಾವು ಅರ್ಲಿ ಮೊಬಿಲೈಸೇಷನನ್ನು ಇನಿಷಿಯೇಷನ್ ಮಾಡ್ತೀವಿ ಐ ಸಿ ಯುಲ್ಲಿ. ನಾವು ಇನ್ನು ಬರೋದು ಮತ್ತು ಅರ್ಲಿ ಮೊಬಿಲೈಸೇಷನ್ ಆದ ನಂತರ ವೆಂಟಿಲೇಟರ್ ಮೇಲಿದ್ದ ರೋಗಿಗಳು ಕೂಡ ಅರ್ಲಿ ಮೊಬಿಲೈಸೇಷನನ್ನು ನಾವು ಹೆಚ್ಚಿಗೆ ನಿಯಂತ್ರಿಸುತ್ತೇವೆ. ಅಂದರೆ ಈಗ ಅರ್ಲಿ ಮೊಬಿಲೈಸೇಷನ್ ಅನ್ನೋದು ವೆಂಟಿಲೇಟರ್ನಲ್ಲಿರೋರಿಗಾಗಲಿ ಆಕ್ಸಿಜನ್ನಲ್ಲಿರೋರಿಗಾಗಲಿ ಅವ್ರನ್ನ ಯಾವ ರೀತಿಯಲ್ಲಿ ಈ ಆಕ್ಸಿಜನ್ನಿಂದ ಅಥವಾ ವೆಂಟಿಲೇಟರಿಂದ ಹೊರಗೆ ತೊಗೊಂಬರೋದ್ರ ಬಗ್ಗೆ ಒಂದು ರೀತಿಯ ವ್ಯಾಯಾಮ ಮಾಡೋದು, ಮತ್ತು ಅವರನ್ನ ಅದರಿಂದ ಮುಕ್ತಗೊಳಿಸಿ ಉಸಿರಾಟ ಸರಾಗವಾಗಿ ಆಗೋ ಥರ ನೋಡ್ಕೊಳ್ಳೋದು ಅಂತ ತಾವು ಹೇಳ್ತೀರಿ. ಮತ್ತಿನ್ನೇನಾದರೂ ಇದಕ್ಕೆ ಸಂಬಂಧಪಟ್ಟಾಗಿದೆಯಾ? ಯಾಕೆಂದರೆ ನಂತರ ನಾವು ದೂರವಾಣಿ ಕರೆಗಳಿಗೆ ಹೋಗ್ಬೋದು ಅನ್ಸುತ್ತೆ. ಮತ್ತೇನಾದರೂ ಇದ್ರೆ ಅದ್ರ ಬಗ್ಗೆ ಮಾತಾಡಿ ನಂತರ ನಾವು ದೂರವಾಣಿ ಕರೆಗಳು. ಈ ವ್ಯಾಯಾಮಗಳು ಮಾಡಿಸುವುದರಿಂದ, ಐ ಸಿ ಯುನಲ್ಲಿ ಈ ವ್ಯಾಯಾಮಗಳನ್ನು ಮಾಡಿಸುವುದರಿಂದ ರಕ್ತ ಸಂಚಾರ ಕೂಡ ನಿಯಂತ್ರಿಸಬಹುದು ನಾವು. ಲೈಕ್ ಅವ್ರು ಒಂದೇ ಪೊಸಿಷನ್ನಲ್ಲಿ ಇರುವುದರಿಂದ ಕೈ ಕಾಲು ಬಾವು ಬರುವುದು ಅಥವಾ ಬೇರೆ ರೀತಿಯ ಇನ್ನೊಂದೇನೋ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು, ಈ ವೀಕ್ನೆಸ್ ಹೆಚ್ಚಿಗೆ ಆಗೋದು, ಅಶಕ್ತತೆಯನ್ನು ಹೆಚ್ಚಿಗೆ ಆಗುವುದು, ಡ್ರಗ್ ಮೆಡಿಕೇಷನ್ಸಿಂದ ಹೆಚ್ಚಿಗೆ ವೀಕ್ನೆಸ್ ಅನಿಸೋದು, ಅನಾರೋಗ್ಯತೆ ಹೆಚ್ಚಿಗೆ ಅನಿಸುವುದು, ಈ ಎಲ್ಲ ರೀತಿಯನ್ನು ತಡೆಗಟ್ಟಲು ಸಹಾಯಕಾರಿಯಾಗುತ್ತೆ. ನಂತರ ಇನ್ನೇನಾದರೂ ವಿಶೇಷಗಳು ಇದೆಯಾ ಈ ಸಂಬಂಧಪಟ್ಟಾಗ ಹೇಳೋ? ಈಗ ICU ಇಂದ ಡಿಸ್ಚಾರ್ಜ್ ಆದ ನಂತರವೂ ಕೂಡ ಓ ಪಿ ಡಿ ಹೊರವಿಭಾಗ ಅಂದರೆ OPD ಅಥವಾ ICU ಇಂದ ಡಿಸ್ಚಾರ್ಜ್ ಆದ ಬಳಿಕ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರ ತಮ್ಮ ದಿನಚರಿ ಆಕ್ಟಿವಿಟೀಸ್, ಡೈಲಿ ಆಕ್ಟಿವಿಟೀಸ್ ಮಾಡಿಕೊಳ್ಳಲು ಕೂಡ ಅವರಿಗೆ ಉಸಿರಾಟದ ತೊಂದರೆ ಆಗ್ತಿರುತ್ತೆ, ಆಯಾಸ ಆಗ್ತಿರುತ್ತೆ. ಅಂಥ ವೇಳೆಯಲ್ಲಿ ಅವರಿಗೆ ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿನ ಹೇಳೋದೇನಂತಂದ್ರೆ, ಅವರು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ್ಲೂ ಅಥವಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನಂತರನೂ ಈ ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿ ಸಾಕಷ್ಟು ಅನುಕೂಲಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅನುಕೂಲಕ್ಕೆ ಬರುತ್ತೆ. ಇದಿಷ್ಟನ್ನ ಇಟ್ಕೊಂಡು ಬಹುಶಃ ನಾವು ನಮ್ಮ ಕೇಳುಗರ ಕರೆಗಳನ್ನು ತಗೊಳ್ಬಹುದು ಅನ್ಸುತ್ತೆ. ಕೇಳುಗರೆ, ನೀವು ಇವಾಗ ಡಾಕ್ಟರ್ ಸಂಗೀತಾ ಅವ್ರ ಜೊತೆನಲ್ಲಿ ಮಾತಾಡಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ, ಸಮಸ್ಯೆಗಳೇನಾದರೂ ಇದ್ದರೆ ಕೇಳಿ ತಿಳ್ಕೊಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ ಹೇಳ್ತಾ ಇದ್ದೀನಿ, 244-434-14. ಇನ್ನೊಂದು ದೂರವಾಣಿ ಸಂಖ್ಯೆ 244-434-15. ಹಾಗೆ ಮತ್ತೊಂದು ದೂರವಾಣಿ ಸಂಖ್ಯೆ 244-434-16. ಆಮೇಲೆ ಧಾರವಾಡದ STD ಕೋಡ್ ಸಂಖ್ಯೆ 0836. ಈಗ ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಅದು ಕರೆ ಯಾಕೋ ಬರ್ತಾ ಇಲ್ಲ ಅನ್ಸುತ್ತೆ. ನೋಡೋಣ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಕರೆಯಲ್ಲಿ ವ್ಯತ್ಯಾಸ ಇದೆ ಅನ್ಸುತ್ತೆ, ಬಹುಶಃ ಮಳೆಯಿಂದ. ಹಲೋ, ಹಲೋ, ಹಾಂ ಹೇಳಿ. ನಾವು ಸರ್ ಬಾಗಲಕೋಟೆ ಜಿಲ್ಲೆ ಬೆಳಗಲಿಂದ. ತಮ್ಮ ಹೆಸರು? ನಮ್ಮ ಹೆಸರು AR ಪಾಟೀಲ್ ಅಂತ ರೀ. ಹೇಳಿ ಪಾಟೀಲ್ ರೇ. ಸರ್, ಇದು ಆಕ್ಸಿಜನ್ 95 ಸರಿಯಾದ ಏನು ಪ್ರಾಬ್ಲಮ್? ಆಕ್ಸಿಜನ್ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ, ಕಾನ್ಸಂಟ್ರೇಷನ್ ಬಗ್ಗೆ. ಪಾಟೀಲ್ರೆ, ನಾವು ಇವಾಗ ಆ್ಯಕ್ಚುಯಲಾಗಿ ಈ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇಲ್ಲ. ನಾವು ಇಲ್ಲಿ ಮಾತಾಡ್ತಾ ಇರುವಂಥದ್ದು ಈ ಫಿಸಿಯೋಥೆರಪಿಗೆ ಸಂಬಂಧಪಟ್ಟ ಹಾಗೆ, ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ದೀವಿ. ಮತ್ತು ಈ ಕೋವಿಡ್ ರೋಗಿಗಳಲ್ಲಿ ಉಸಿರಾಟದ ವ್ಯಾಯಾಮ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಯಾಕೆಂದರೆ ಇದು ಇದಕ್ಕೆ ಸಂಬಂಧಪಟ್ಟ ತಜ್ಞರು ನಮ್ಮ ಜೊತೆಯಲ್ಲಿ ಇವತ್ತು ಸ್ಟುಡಿಯೋದಲ್ಲಿ ಇದ್ದಾರೆ. ಹಲೋ ಸರ್, ಹೇಳಿ. ಈಗ ಸಾಮಾನ್ಯವಾಗಿ ಉಸಿರಾಣ ಅವರು ಅದಕ್ಕೆ ಏನು ಯೋಗ ಅದು ಏನು ಅದಾವನ್ರಿ? ಸಾಮಾನ್ಯವಾಗಿ ಉಸಿರಾಡ್ಲಿಕ್ಕೆ ಹೇಳ್ತಾರೆ ಪಾಟೀಲ್ ರೀ, ನಿಮ್ಗೆ ಸಾಮಾನ್ಯವಾಗಿ ಉಸಿರಾಡ್ಲಿಕ್ಕೆ ಏನ್ ತೊಂದರೆ ಐತಿ ಅಂತ? ನಾರ್ಮಲಿ ಉಸಿರಾಡೋರ್ಗೆ ಏನ್ ಅದಕ್ಕೇನು ಬ್ರೀದಿಂಗ್ ಎಕ್ಸಸೈಸ್ ಅಥವಾ ಶ್ವಾಸದ ಉಸಿರಾಟದ ವ್ಯಾಯಾಮ ಏನು ಬೇಕಾಗುದಿಲ್ಲ. ಖರೆ ನಿಮಗೆ ಕೋವಿಡ್ ಏನಾದ್ರೂ ಆಗಿದ್ರೆ, ಕೋವಿಡ್ ಆದ್ಮೇಲೆ ಏನಾದ್ರೂ ಶ್ವಾಸಕೋಶದ ಇನ್ಫೆಕ್ಷನ್ ಆಗಿತ್ತಂದ್ರೆ ಆಗ ನೀವು ಬಂದು ಭೌತಿಕ ಚಿಕಿತ್ಸರ ಅಥವಾ ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿಸ್ಟ್ ಅಲ್ಲಿ ಭೇಟಿ ಆಗ್ರಿ. ಭೇಟಿ ಆದ್ಮೇಲೆ ಅದಕ್ಕೆ ರಿಲೇಟೆಡ್ ಕೆಲವೊಂದು ಉಸಿರಾಟದ ವ್ಯಾಯಾಮ ಹೇಳ್ಕೊಡ್ತೀವಿ. ಹಾ, ಉಸಿರಾಟದ ವ್ಯಾಯಾಮ ಮಾಡ್ಕೊಳ್ತಾ ರೆಗ್ಯುಲರ್ ಮಾಡ್ತಾ ಮತ್ತೆ ಬೇರೆ ವ್ಯಾಯಾಮಗಳನ್ನು ಮಾಡ್ಕೊಂತ ಇದ್ರೆ ಆ ಪ್ರಾಬ್ಲಮ್ಸ್ ಬಗೆಹರಿತಾವ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳೋಣ ಪಾಟೀಲ್ ಅವ್ರಿಗೆ. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ, ಹಲೋ, ನಮಸ್ಕಾರ, ಹೇಳಿ. ನಾವು ಜನವರಿಯಿಂದ ಭೀಮಾ ಚನ್ನಪ್ಪ ಸಂಗಪ್ಪ ಅಂತ ಸರ್. ಹೇಳಿ ಸಂಗಪ್ಪ ಅವರೇ. ಅಂತಂದ್ರೆ ಈಗಾಗಲೇ ನಮ್ಮವರಿಗೆ ಕೊರೋನಾ ಆಗಿತ್ರಿ, ಆದ್ರೂ ಸ್ವಲ್ಪ ಉಸಿರಾಟ ಇದು ಮಾಡಕ್ಕಾಗಿದಾಕತ್ರಿ, ನಾವು ಅಡ್ಮಿಟ್ ಆಗ್ಬೋದ್ರಲ್ಲಿ. ಅಡ್ಮಿಟ್ ಆಗ್ಲಿಕ್ಕಂತ ಇರುವುದಿಲ್ರಿ ಸಂಗಪ್ಪ ಅವ್ರ, ಅಡ್ಮಿಟ್ ಆಗ್ಲಿಕ್ಕಂತ ಇರುವುದಿಲ್ಲ. ಒಪಿಡಿ ಬೇಸಸ್ ಹೊರ ವಿಭಾಗ ಅಂತ ಏನ್ ಹೇಳ್ತೀವಲ್ಲ, ಓಪಿಡಿ ಬೇಸಿಸ್ ನೀವು ವಾರಕ್ಕೆ ಒಂದ್ಸರ್ತಿ ಬಂದು ಅವ್ರಿಗೆ ವ್ಯಾಯಾಮಗಳನ್ನು ರಿಪೀಟ್ ಮಾಡಿಸ್ಕೊತ ಇದ್ರೆ ಅವ್ರಿಗೆ ಆ ತೊಂದರೆ ಏನಾಗ್ತೈತಲ್ಲ, ಮನೆ ಮಾಡ್ಕೊಳ್ಳೋ ಕೆಲ್ಸಕ್ಕೆ ಏನು ತೊಂದರೆ ಆಗತ್ತಲ್ಲ, ಆ ತೊಂದರೆಗಳಿಗೆ ಪರಿಹಾರ ಸಿಗ್ತೈತಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸಂಗಪ್ಪ. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ, ಹಾ ಹೇಳಿ. ಗಂಗಪ್ಪ ಕಲ್ಲಪ್ಪ ಸಿದ್ದರಂಗೌಡರು, ರಾಮದುರ್ಗ ತಾಲೂಕು ಕಟ್ಕೋಳಿ ಬೆಳಗಾವಿ ಜಿಲ್ಲೆಯಿಂದ ಹೇಳಿ ಗಂಗಪ್ಪನವ್ರೆ. ಉಸಿರುಗಟ್ಟುವುದಕ್ಕೆ ಅದು ಸಾಮಾನ್ಯ ಕುರಾನ್ ಅಂತಾರೆ, ಅದು ಕೇವಲ ಒಬ್ಬರಿಗೆ ಉಸಿರುಗಟ್ಟುವುದರಿಂದ ಆಗತ್ತೆ, ಮತ್ತೆ ಆಸ್ಪತ್ರೆಗೆ ಹೋಗೋಕೆ ಅಲ್ಲಿ ವೆಂಟಿಲೇಟರ್ ಆಗ್ಬೋದು, ಈಗ ಆಕ್ಸಿಜನ್ ಅದು ಇರದೇ ಇರ್ಬೋದು. ಅಂತ ಹಳ್ಳಿಗಳಿಂದ ಕೆಲವೊಂದು ಹೊಲಗಳಿಂದ ತೋಟಗಳಿಂದ ಬರ್ತಾರೆ, ಸೌಲಭ್ಯಗಳು ಸಿಗುದಿಲ್ಲ. ಹೇಳಿ. ಅವಾಗ ಅದು ಕುರಾನ್ ಅನ್ನೋದು ಏನು ಸ್ಪಷ್ಟಪಡಿಸಬಹುದು, ವಾರಗಳಿಗೆ ಆಸ್ಪತ್ರೆಗೆ ಪಾಳೆ ಇದ್ದಾಗ ಒಂದ್ಮೇಕತ್ತೆ ಬೇರೆ ಕಡೆ ಖಾಸಗಿ ದವಾಖಾನೆ ಇದು ಕುರಾನ್ ಅಂತ ಕೆಲಸ ತಿಳಿಸಿಬಿಡ್ತಾರೆ. ಕೆಲವು ರೋಗಿಗಳಿಗೆ ಇದೇ ರೀತಿನ ಆಗಿರುತ್ತೆ, ಅದಕ್ಕೆ ಸೂಕ್ಷ್ಮ ಒಂದು ಚಿಕಿತ್ಸೆ ಇಲ್ಲ ಅಂತಂದ್ರೆ. ಅಲ್ಲ, ಈಗ ನಿಮ್ ಪ್ರಶ್ನೆ ಏನ್ ಹೇಳಿ, ಪ್ರಶ್ನೆ ಏನ್ ಹೇಳಿ? ಈಗ ಕುರಾನ್ ಉಸಿರುಗಟ್ಟದಂಗ ಆಗತ್ತಲ್ರಿ, ಅದ್ರ ಸಂಬಂಧ ಕೇಳಿದ್ರೆ. ಅಂದ್ರೆ ಈಗ ಉಸಿರುಗಟ್ಟದಂಗ ಆಗೋದು ಎಲ್ಲವೂ ಅದಕ್ಕೆ ಕೊರೋನಾಗೆ ಸಂಬಂಧಪಟ್ಟಿದ್ದ ಅಂತ? ಎಲ್ಲಾ ಉಸಿರುಗಟ್ಟೋದು ಕೊರೋನಾಗೆ ಸಂಬಂಧಪಟ್ಟಿದ್ದು ಇರುವುದಿಲ್ಲ ರೀ. ಈ ಆಸ್ಪತ್ರೆ ಒಳಗೆ ಬರೀ ಕುರಾನ್ ಉಸಿರಿಗೆ ತಿಳಿಸಿ ಅದನ್ನೇ ಕೇಳ್ಬಿಡ್ತಾರೆ, ಪಾಪ ಭಯಾನಕ ಆಗ್ಬಿಡುತ್ತೆ ಕೆಲವು ರೋಗಿಗಳು. ಈಗ ಸದ್ಯಕ್ಕೆ ನಡೆದಿದ್ದು ಕೊರೋನಾ ಒಂದು ಮಹಾಮಾರಿ ಅಂತ ಐತಲ್ಲ ರೀ, ಅದಕ್ಕೆ ಎಲ್ಲಾ ಉಸಿರು ಕಟ್ಟೋದು ಕೊರೋನಾಗೆ ಅಂತ ಇರಲ್ಲ, ಕೆಲವೊಂದು ಹೃದಯಘಾತದಿಂದ ಇರ್ತಾವ, ಕೆಲವೊಂದು ಬೇರೆ ಉಸಿರಾಟದ ತೊಂದರೆಗಳಿಂದ ಇರ್ತಾವ, ಕೆಲವೊಂದು ಬೇರೆ ಶ್ವಾಸಕೋಶದ ಸಮಸ್ಯೆ ಅಂದ್ರೆ ಲಂಗ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು, ಹಾ ಅಂತದ್ರಿಂದನೂ ಇರುತ್ತೆ. ಎಲ್ಲಾನು ಕೊರೋನಾ ಸಂಬಂಧನೇ ಅಂತ ಇರುವುದಿಲ್ಲ, ಬಟ್ ಕೊರೋನಾ ಟೆಸ್ಟ್ ಮಾಡಿಸಿ ಮುಂದುವರಿಯೋದು ಅದು ಸರಿಯಾದ ಮಾರ್ಗ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಗಂಗಪ್ಪ. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ. ನಾನು ನಿಪ್ಪಾಣಿಯಿಂದ ಶಿವಾನಂದ ವಶಧರ್ ಅಂತ ಮಾತಾಡ್ತಾ ಇದ್ದೇನೆ. ಹೇಳಿ ಶಿವಾನಂದ ಅವರೇ. ಈಗ ಎಲ್ಲರಿಗೂ ಮಹತ್ವ ಇರುವ ಜೀವನದಲ್ಲಿ ಬೇಕಂದ್ರೆ ಶ್ವಾಸೋಶ್ವಾಸ ಮತ್ತು ಸ್ವಚ್ಛ ಹವೆ ಮತ್ತು ನಮಗೆ ಶ್ವಾಸನ ನಲಿಕೆಯ ವ್ಯಾಯಾಮ ಅಗತ್ಯವಿದೆ. ನಿಜ. ಈಗ ಸದ್ಯ ಕೋವಿಡ್ದಲ್ಲಿ ಒಂದೂವರೆ ಎರಡು ವರ್ಷದಿಂದ ಎಲ್ಲ ಜನರಿಗೆ ಮಾಸ್ಕ್ ಕಂಪಲ್ಸರಿ ಹಾಕಲು ಆಗುತ್ತದೆ, ಆದರೆ ಕಂಪಲ್ಸರಿ ಮಾಸ್ಕ್ ಯೂಸ್ ಮಾಡಿದ್ದರಿಂದ ನಮಗೆ ಸ್ವಚ್ಛ ಗಾಳಿ ಸಿಗುತ್ತಾ ಇಲ್ಲ, ಮತ್ತು ನಮ್ಮದು ಶ್ವಾಸ ಹೋಗುವ ಅದೇ ಗಾಳಿ ನಮಗೆ ಮಾಸ್ಕದ ಮುಖಾಂತರ ಅದೇ ಶ್ವಾಸ ನಮಗೆ ಹೊಟ್ಟೆಯಲ್ಲಿ ಹೋಗುತ್ತದೆ. ಇದರ ಸಲುವಾಗಿ ಒಬ್ಬರಿಗೆ ವಯಸ್ಕರ ಜನರಿಗೆ ಈ ಶ್ವಾಸ ನಲಿಕೆಯ ಪ್ರಾಬ್ಲಮ್ ಉಂಟಾಗುತ್ತದೆ, ಅದಕ್ಕೆ ಅವರಿಗೆ ಯಾವ ರೀತಿಯ ವ್ಯಾಯಾಮ ಮಾಡಬೇಕು ಅಂತ ನನ್ನ ಪ್ರಶ್ನೆ ರೀ. ಒಳ್ಳೆ ಪ್ರಶ್ನೆ. ಇದು ಒಳ್ಳೆ ಪ್ರಶ್ನೆ. ಕೆಲವೊಂದು ಜನರು ಓಂ ಅಂತ ಅಥವಾ ಇಂತ ಒಂದು ವ್ಯಾಯಾಮ ಮಾಡ್ತಾರೆ, ಇದು ಮಾಡೋದು ಸರಿಯೇನು, ಇದರಿಂದ ಅವರಿಗೆ ಏನು ಉಪಯೋಗ ಆಗುತ್ತೆ ಅಂತ ನನ್ನ ಪ್ರಶ್ನೆ ಮೇಡಮ್. ಸರ್, ನಿಮ್ ಪ್ರಶ್ನೆ ಒಳ್ಳೇದೆ. ಇದು ನೀವು ರೇಡಿಯೋ ಆನ್ ಮಾಡಿದ್ರೆ ರೇಡಿಯೋನ ಆಫ್ ಮಾಡಿ. ಈಗ ನೀವು ಮಾಸ್ಕ್ ತೆಗೆದು ಹೇಗ್ ಉಸಿರಾಡೋದು ಅಂತ ತಿಳ್ಕೊಳ್ಳಿಕ್ಕೆ ಆದಷ್ಟು ನೀವು ಮಾರ್ನಿಂಗ್ ವಾಕ್ ಅಂತ ಹೇಳ್ತೀವಿ. ವಯಸ್ಸಾದವರಿದ್ರೆ ಅಧಿಕೃತವಾಗಿ 7 ಗಂಟೆ ನಂತರ ಹೋಗ್ಬೇಕಾದ ವಾಕ್, ಸ್ವಚ್ಛವಾದ ವಾತಾವರಣದಲ್ಲಿ ಹೋಗಿ ಅಲ್ಲಿ ನಾರ್ಮಲಿ ಹೇಗ್ ಉಸಿರಾಡ್ತೀವಿ ಆ ತರ ಉಸಿರ ಮಾಸ್ಕ್ ತೆಗೆದು ಉಸಿರಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಬಟ್ ಈಗ ಕೇಳಿದ್ರೆ ನೀವು ಮಾರ್ನಿಂಗ್ ವಾಕ್ ಹೋಗ್ಲಿಕ್ಕೆ ಹೆಚ್ಚಾನೇ ಜನ ಎಲ್ಲ ಇರ್ತಾರೆ, ಆ ವೇಳೆಯಲ್ಲಿ ಹೆಂಗ್ ಮಾಸ್ಕ್ ತೆಗೆಯೋದಂತ ಕೇಳ್ಬರ್ಬೋದು ಮತ್ತೆ. ಸರಿ, ಆದ್ರೆ ಆದಷ್ಟು ಎಲ್ಲಿ ಜನ ಕಡಿಮೆ ಇರ್ತಾರೆ, ಎಲ್ಲಿ ಕ್ರೌಡ್ ಕಡಿಮೆ ಇರತ್ತಲ್ಲ, ಅಲ್ಲಿ ಮಾರ್ನಿಂಗ್ ವಾಕ್ ಹೋಗಿ ನಾರ್ಮಲಿ ನೀವು ಹೆಂಗ್ ಉಸಿರಾಡ್ತೀರಾ ಅದನ್ನು ಉಸಿರಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆ ರೀತಿ ಉಸಿರಾಡೋದ್ರಿಂದ ನಿಮಗೆ ಏನ್ ಪ್ರಾಬ್ಲಮ್ ಇರುತ್ತಲ್ಲ, ನೀವು ಏನ್ ಪ್ರಾಬ್ಲಮ್ ಹೇಳಿದ್ರಲ್ಲ ಅದೇ ಉಸಿರನ್ನ ತಗೋತೀವಿ ಅಂತ, ಅದರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಆದ್ರೆ ಮಾಸ್ಕ್ ಬಿಟ್ಟೇ ಬಿಡಿ ಅಂತ ಹೇಳಲಿಕ್ಕೆ ಈ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಮಾಸ್ಕಿನ ಜೊತೆ ಬದುಕೋದನ್ನ ನಾವು ಕಲಿಬೇಕು, ದ ನ್ಯೂ ನಾರ್ಮಲ್ ಅಂತ ಹೇಳ್ತೀವಿ. ಕೆಲವೊಂದು ವ್ಯಾಯಾಮಗಳನ್ನ ಹೇಳ್ಬೋದು, ಉಸಿರು ದೀರ್ಘ ಉಸಿರನ್ನು ತಗೊಂಡು ಮೂಗಿಂದ ತಗೊಂಡು ಬಾಯಿಂದ ಬಿಡೋದು ಅಂತ ಹೇಳ್ತೀವಿ. ಈ ವ್ಯಾಯಾಮ ದೀರ್ಘವಾಗಿ ಮೂಗಿಂದ ದೀರ್ಘವಾಗಿ ಉಸಿರನ್ನು ತಗೊಂಡು ಬಾಯಿಂದ ಬಿಡೋದಂತ ಹೇಳ್ತೀವಿ. ಈ ವ್ಯಾಯಾಮವನ್ನು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಪಾರ್ಕ್ ಅಲ್ಲಿ ಪ್ರಶಾಂತ ಸ್ಥಳದಲ್ಲಿ ಜನ ಇಲ್ದೇ ಇರೋ ಕಡಿಮೆ ಜನ ಇದ್ದಲ್ಲಿ, ಯಾಕಂದ್ರೆ ವಯಸ್ಸಾದವ್ರಿಗೆ ಬೇಗವಾಗಿ ಇನ್ಫೆಕ್ಷನ್ ಕಾಣಿಸ್ಕೊಳ್ತದೆ, ಆದಷ್ಟು ಬೇಗ ಇನ್ಫೆಕ್ಷನ್ ಇದಾಗೋರೆ ವಯಸ್ಸಾದವರು. ಇದಕ್ಕೆ ಮೇಡಮ್ ನೆಸಲ್ ಡ್ರಾಪ್ಸ್ ಮುಗಿನಿಂದ ಹಾಕೋ ಡ್ರಾಪ್ಸ್ ಕೂಡ ಇರುತ್ತದೆ, ಅವು ಡ್ರಾಪ್ಸ್ ಕೂಡ ಯೂಸ್ ಮಾಡಿ ನಡೀತಿದ್ದೇನೆ ಮೇಡಮ್. ಉಸಿರಾಟಕ್ಕೆ ಅದು ನೆಸಲ್ ಡ್ರಾಪ್ಸ್ ಅಂತ ಇರುತ್ತೆ, ನಿಮಗೆ ಬ್ಲಾಕ್ ಆದಾಗ ಅಷ್ಟೇ ನೆಸಲ್ ಡ್ರಾಪ್ ಉಪಯೋಗ ಆಗುತ್ತೆ. ಹಾ ಮೇಡಮ್. ಹಾ, ಉಸಿರಾಟ ಬ್ಲಾಕ್ ಆದಾಗ ಅಂದ್ರೆ ನೆಗಡಿ ಅಥವಾ ಕೆಮ್ಮು ಶೀತ ಸಮಸ್ಯೆ ಇದ್ದಾಗ, ಸಮಸ್ಯೆ ಇದ್ದಾಗ ನೇಸಲ್ ಬ್ಲಾಕ್ ಆದಾಗ ಅಂತ ಹೇಳ್ತೀವಿ, ಮೂಗಿನ ನಳ್ಳಿ ಬ್ಲಾಕ್ ಆದಾಗ ಆವಾಗ ನೇಸಲ್ ಡ್ರಾಪ್ಸ್ ನಿಮಗೆ ಉಪಯೋಗಕಾರಿ ಆಗುತ್ತೆ, ಅದರಿಂದ ಉಸಿರಾಟ ಈಸಿ ಆಗತ್ತೆ ಅನ್ನಕ್ ಬರಲ್ಲ. ಅಂದ್ರೆ ಸಾಮಾನ್ಯ ಉಸಿರಾಟಕ್ಕೆ ಅವಶ್ಯಕತೆ ಇಲ್ಲ, ಉಸಿರಾಟದ ತೊಂದರೆ ಯಾಕಾಗಿದೆ ಅನ್ನೋದು ಫಸ್ಟ್ ನಾವು ಇವ್ಯಾಲ್ಯೇಟ್ ಮಾಡಬೇಕಾಗತ್ತೆ. ಒಂದ್ ವೇಳೆ ಏನಾದ್ರೂ ಉಸಿರಾಟದ ತೊಂದರೆ ಬಂದ್ರೆ ಅದನ್ನ ಉಸಿರಾಟದ ತೊಂದರೆ ಯಾಕೆ ಆಗಿದೆ ಅನ್ನೋದನ್ನ ಅಸೆಸ್ ಮಾಡ್ಬೇಕಾಗತ್ತೆ. ಅದು ಅಸೆಸ್ ಮಾಡದೆ ಬರೀ ನೇಸಲ್ ಡ್ರಾಪ್ ಹಾಕ್ತೀನಿ ಅದರಿಂದ ಉಸಿರಾಟ ತೊಂದರೆ ಕಡಿಮೆ ಆಗುತ್ತೆ ಅನ್ನೋದು ಸರಿಯಲ್ಲ. ಮತ್ತೆ ಕೆಲವೊಂದು ಜನರು ಮೇಡಮ್ ಮನೆಯಲ್ಲಿ ಆ ಬಿಸಿ ವಾಪ್ ಮಷೀನ್ ಅಂತ ಯೂಸ್ ಮಾಡ್ತಾ ಇದ್ದಾರೆ, ಅದು ಡೈರೆಕ್ಟ್ಲಿ ಡಾಕ್ಟರ್ ಕಡೆಯಿಂದ ಅಲ್ಲ, ಅದು ರೋಡ್ ಮೇಲೆ ಮಾರುವವರು ಅಂತ ಮಷೀನ್ ಯೂಸ್ ಮಾಡ್ತಾ ಇದ್ದಾರೆ, ಅದು ಬಿಸಿ ವಾಪ್ ಮೂಗಿನಲ್ಲಿ ಹೋದ್ರೆ ಅದ್ರೂ ಕೂಡ ಒಂದು ಆರೋಗ್ಯಕ್ಕೆ ಹಾನಿಕರ ಕಾಣಿಸ್ತಿದೆ, ಅದು ಸರಿಯಾದ ತಪ್ಪು ಮೇಡಮ್? ಇಲ್ಲ, ಅದು ನೆಬಲೈಸರ್ ಅಂತ ಹೇಳ್ತೀವಿ, ಬಿಸಿ ವಾಪ್ ನೆಬಲೈಸರ್ ಅಥವಾ ಸ್ಟೀಮ್ ಇನ್ಹಲೇಷನ್ ಅಂತ ಹೇಳ್ತೀವಿ. ಅದು ನಿಮ್ಮ ತಜ್ಞರು ಅಂದ್ರೆ ಫಿಸಿಷಿಯನ್ಸ್ ಯಾರು ಇರ್ತಾರಲ್ಲ ಅವ್ರು ಹೇಳಿದ ಹಾಗೆ ತಗೊಂಡ್ರೆ ಅದೇನು ಹಾನಿಕಾರಕ ಆಗಲ್ಲ. ಹೇಳದೆ ತಜ್ಞರಲ್ಲಿ ಕೇಳದೆ ಸ್ವಂತಕ್ಕೆ ತಗೊಂಡ್ರೆ ಮನೆಯಲ್ಲಿ ತಾವೇ ಸ್ವತಃ ಡಾಕ್ಟರ್ ಆಗಿ ತಗೊಂಡ್ರೆ ಅದು ಪ್ರಾಬ್ಲಮ್ ಆಗ್ಬಹುದು, ಹಾನಿಕಾರಕ. ಶಿವಾನಂದ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಇನ್ನ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹೇಳಿ. ಹಲೋ, ನಮಸ್ಕಾರ ಹೇಳಿ. ನೀವು ಎಲ್ಲಿಂದ ಫೋನ್ ಮಾಡ್ತಿದ್ದೀರಿ? ತಮ್ಮ ಹೆಸರು ತಗೋಬಹುದೇನ್ರಿ? ತಮ್ಮ ಹೆಸರು ಎಲ್ಲಿಂದ ಮಾಡ್ತಿದ್ದೀರಿ ಕರೆ? ನಾವು ಹಾವೇರಿ ಜಿಲ್ಲಾ ಸರ್, ಚೇತನಾ ಅಂತ ಹೇಳಿ. ಹೇಳಿ ಚೇತನಾ ಅವ್ರೆ. ಅದು ಮೇಡಮ್, ಕೋವಿಡ್ ಎಫೆಕ್ಟ್ ಆದವ್ರಿಗೆ ಎಕೋಸ್ಪ್ರಿನ್ ಟ್ಯಾಬ್ಲೆಟ್ ರೆಫರ್ ಮಾಡ್ತಾರಲ್ಲ ಮೇಡಮ್, ಅದ ತಗೋಬಹುದನ್ ಮೇಡಮ್ ಟ್ಯಾಬ್ಲೆಟ್? ನೋಡಿ ಚೇತನಾ ಅವ್ರೆ, ನಾವು ಇವಾಗ ಫಿಸಿಯೋಥೆರಪಿ ತಜ್ಞರಾದ ಸಂಗೀತಾ ಅಪ್ಪಣ್ಣನವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ದೀವಿ. ಅವರು ಇವತ್ತು ಕೋವಿಡ್ ರೋಗಿಗಳಲ್ಲಿ ಉಸಿರಾಟದ ವ್ಯಾಯಾಮದ ಮಹತ್ವಕ್ಕೆ ಸಂಬಂಧಪಟ್ಟಾಗೆ ಹೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿಯ ವ್ಯಾಯಾಮ ಇರಬೇಕು, ಅದರಿಂದ ಏನು ಅನುಕೂಲ ಆಗುತ್ತೆ ಈ ಥರದ್ದು, ಇಕೋಸ್ಪ್ರಿನ್ನು, ಈ ರಕ್ತ ಹೆಪ್ಪುಗಟ್ಟುವಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಇನ್ನೊಮ್ಮೆ ನಾವು ಕಾರ್ಯಕ್ರಮ ಮಾಡಿದಾಗ ಆ ರೀತಿಯ ತಜ್ಞರನ್ನು ಕರೆಸಿದಾಗ ನೀವು ಕೇಳಿದ್ರೆ ಅನುಕೂಲ ಆಗುತ್ತೆ. ಹೌದು ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಅಂದರೆ ಅವರು ಕಾರ್ಡಿಯಾಕ್ ರೆಸ್ಪಿರೇಟ್ರಿಗೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ವ್ಯಾಯಾಮಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರಿದ್ದಾರೆ. ಹಾಗಾಗಿ ನೀವು ಮುಂದೆ ನಾವು ಇದೇ ರೀತಿಯ ಕಾರ್ಯಕ್ರಮ ಮಾಡುವಾಗ ಹೃದಯ ಮತ್ತು ಹೃದಯ ಸಂಬಂಧಿ ಮತ್ತು ಕೋವಿಡ್ ಸಂಬಂಧಕ್ಕೆ ಇರೋ ಹಾಗೆ ನಾವು ತಜ್ಞರನ್ನು ಕರೆಸಿದಾಗ ನೀವು ಖಂಡಿತ ಈ ಪ್ರಶ್ನೆ ಕೇಳುವರಂತೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಮುಂದಿನ ಕರೆ ಯಾರ್ದು? ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಮೇಡಮ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಹೇಳಿ. ಮೇಡಮ್ ಅವರು, ನನ್ನ ಪ್ರಶ್ನೆ ಏನಂದ್ರೆ, ತಮ್ಮ ಹೆಸರು? ಈಗ ಅದು ಕೋವಿಡ್ ವೈರಸ್ ಅತ್ತಲ್ರ, ಅತಿ ಬಹಳ ಸೂಕ್ಷ್ಮ ಇರೋದ್ರಿಂದ ಬಟ್ಟೆ ಮಾಸ್ಕ್ ಇರ್ಲಿ ಅಥವಾ ಸೂಕ್ಷ್ಮವಾದಂತ ಇದ್ರೂ ಪಾರಾಗ ಹೊರಗೆ ಹೋಗ್ಬೇಕಂತಾರಲ್ರಿ, ಇದು ಎಷ್ಟು ಸತ್ಯ ಇರೋದು ಮೇಡಮ್? ರೀ, ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದ್ದೀರಿ. ಈಗ ನೀವು ಮಾಸ್ಕ್ ಸಂಬಂಧಪಟ್ಟ ಹಾಗೆ ಮಾಸ್ಕ್ ಹಾಕೊಂಡಿರಿ ಅಥವಾ ಮಾಸ್ಕ್ ಹಾಕೊಂಡು ಸೋಂಕಿತ ಪೀಡಿತ ಏರಿಯಾನಾಗ ಅಡ್ಡಾಡಿದ್ರ ಕೈ ಏನು ಕೈ ಮಾಸ್ಕ್ ಸಂಬಂಧಪಟ್ಟ ಹಾಗೆ ಆ ಮಾಸ್ಕ್ ಅನ್ನ ಸರಿಯಾಗಿ ಧರಿಸದೆ ಅಥವಾ ತುಂಬಾ ತೆಳುವಿನ ಮಾಸ್ಕ್ ಧರಿಸಿ ನೀವು ನಾನ್ ಮಾಸ್ಕ್ ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಏನೋ ನಿಮ್ಗೆ ಪ್ರಯೋಜನಕಾರಿ ಇರುವುದಿಲ್ಲ. ಪ್ರಾಪರ್ 3-layer ಮಾಸ್ಕ್ ಅಥವಾ 3-5-layer ಮಾಸ್ಕ್ ಅಂತ ಹೇಳ್ತೀವಿ ಅದನ್ನ ಹಾಕೋದ್ರಿಂದ ನಿಮ್ಗೆ ಪ್ರಯೋಜನಕಾರಿ ಆಗುತ್ತೆ. ಹಾಗಾಗಿ ಮಾಸ್ಕ್ಗಳನ್ನು ಬಳಸೋದು ಮತ್ತೆ ಅದನ್ನ ಹೇಗೆ ಬಳಸಬೇಕು ಅನ್ನೋದು, ಅದನ್ನ ವಾಶ್ ಮಾಡಬೇಕು, ಅದನ್ನ ಒಗೆಯೋದು, ಒಗದ ನಂತರ ಅದನ್ನ ನೀಟಾಗಿ ಇಸ್ತ್ರಿ ಮಾಡೋದು, ಅದು ತುಂಬಾ ಮಹತ್ವದ್ದು. ಇವೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ನಮಗೆ ಲಭ್ಯನೂ ಇದೆ, ಅದನ್ನ ಓದಿ ತಿಳ್ಕೊಳ್ಬಹುದು. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ, ಕರೆ ಇದು. ಈಗ ಅವರು ಒಬ್ಬರು ಮಾತಾಡ್ತಾ ಹೇಳ್ತಾ ಇದ್ರು, ಮೋಶ ಶಿವಾನಂದ ಅವರು ಇರಬೇಕು, ಈ ಓಂ ಅಂತ ಹೇಳೋದ್ರಿಂದ ಅನ್ನೋದ್ರ ಬಗ್ಗೆ ಎಲ್ಲ ಸಂಬಂಧಪಟ್ಟ ಹಾಗೆ. ಅಂದರೆ ಈ ಥರದ ಸಾಕಷ್ಟು ಮಾಹಿತಿ ನಮಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇರುತ್ತೆ. ಅಂದರೆ ಹೆಂಗೆ ನಾವು ಇದು ಸರಿ, ಇದು ನಾವು ತಪ್ಪಾಗೂ ಮಾಡಬಾರ್ದು, ಇದಕ್ಕೆ ಸಂಬಂಧಪಟ್ಟಾಗ ತಾವು ಹೇಗೆ ಹೇಳ್ತೀರಿ? ಇದಕ್ಕೆ ಸಂಬಂಧಪಟ್ಟಾಗೆ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ನ ಕಂಡು ಬರ್ತೀವಿ. ಕೆಲವೊಂದು ಜನರಲ್ ಆಗಿ ಮಾಡ್ತಿದ್ದಾರೆ, ಕೆಲವೊಂದು ಹೆಲ್ತ್ ಟ್ರೈನರ್ಸ್ ಜನರಲ್ ಆಗಿ ಮಾಡ್ತಾ ಇದ್ದಾರೆ. ಆ ಜನರಲ್ ಅನ್ನ ಜನರಲ್ ಪಬ್ಲಿಕ್ ಏನು ತಗೊಂಡು ನಾವು ಹೇಗೆ ಅಳವಡಿಸ್ಕೊಡಕ್ ಹೋಗ್ತೀವಿ ಅದು ಕೆಲವೊಂದ್ಸತಿ ನಮಗೆ ಹಾನಿಕಾರಕ ಕೂಡ ಆಗ್ಬೋದು. ಅದಕ್ಕೆ ಒಂದು ವಿನಂತಿ ಏನಂದರೆ, ಜನರಲ್ ಪಬ್ಲಿಕಲ್ಲಿ ವಿಡಿಯೋಸ್ನ ನೋಡಿ, ಅದನ್ನು ಫಾಲೋ ಮಾಡಿ. ಆದರೆ ನಿಮಗದು ಅನುಕೂಲವಾಗುತ್ತೋ ಇಲ್ಲೋ, ನಿಮಗದು ಅಡ್ವಾಂಟೇಜ್ ಆಗುತ್ತೋ ಇಲ್ಲೋ, ಅದನ್ನು ಸೂಕ್ಷ್ಮತೆಯಿಂದ ಸರಿಯಾಗಿ ತಿಳಿದುಕೊಂಡು ನಂತರ ಅದನ್ನು ಮಾಡಿ. ಅಂದರೆ ಈಗ ನಾನು ಹೇಳಬೇಕಂತಂದರೆ, ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿಸ್ಟ್ ಆಗಿ ನಾನು ಏನಾದರೂ ಬ್ರೀದಿಂಗ್ ಎಕ್ಸಸೈಸಿಂದ ವಿಡಿಯೋ ಹಾಕಿರ್ತೀನಿ, ನಾನು ಅದರಲ್ಲಿ ಸ್ಪೆಷಲೈಸ್ಡ್ ಇದ್ದೀನಿ, ನಾನು ಅದ್ರ ಸಂಬಂಧಪಟ್ಟದ ವಿಡಿಯೋನ ಹಾಕಿರ್ತೀನಿ, ಅದನ್ನು ನೀವು ಫಾಲೋ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಅದೇ ನೀವು ಜನರಲ್ ಬ್ರೀದಿಂಗ್ ಎಕ್ಸಸೈಸ್, ಎಲ್ಲರಲ್ಲೂ ಎಲ್ಲ ಕೋವಿಡ್ ಪೇಷೆಂಟಲ್ಲೂ ಇದೇ ಬ್ರೀದಿಂಗ್ ಎಕ್ಸಸೈಸ್ ಅನುಕೂಲವಾಗುತ್ತೆ ಅನ್ನೋದು ಸುಳ್ಳು. ಯಾರ್ಯಾರಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಟೇಲರ್ ಮೇಡ್ ಪ್ರೋಟೋಕಾಲ್ ಅಂತ ಮಾಡ್ತೀವಿ, ಟೇಲರ್ ಮೇಡ್ ಪ್ರೋಟೋಕಾಲ್, ಟೇಲರ್ ಮೇಡ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ನೀವು ಇವಾಗ ಬಟ್ಟೆ ಹೊಲಿಯಲು ಟೇಲರ್ ಕಡೆ ಹೇಗೆ ಹೋಗ್ತೀವೋ ಅದೇ ರೀತಿ ನಾವು ಅಳತೆಗೆ ನಮ್ಮ ಮೈಕಟ್ಟು ಏನಿರುತ್ತೆ ಎಲ್ಲಾನು ಗಮನದಲ್ಲಿ ಇಟ್ಟುಕೊಂಡು ಎಕ್ಸಸೈಸ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸುಮ್ಮನೆ ಜನರಲ್ ಆಗಿ ಮಾಡೋದ್ರಿಂದ ಏನು ಉಪಯೋಗವಾಗಲ್ಲ. ಅಂದ್ರೆ ಒಟ್ಟಾರೆ ತಾವು ಹೇಳೋದೇನು ಅಂತಂದ್ರೆ, ತಜ್ಞರನ್ನ ಸಂಪರ್ಕಿಸಿ ಅವರಿಂದ ಸೂಚನೆಗಳನ್ನು ಪಡೆದು ಸರಿಯಾಗಿ ಅನುಸರಿಸುವುದು ಒಳ್ಳೇದು. ಅದು ಯೋಗ ಇರಬಹುದು ಅಥವಾ ಫಿಸಿಯೋಥೆರಪಿ ಸಂಬಂಧಪಟ್ಟಿರಬಹುದು, ವ್ಯಾಯಾಮ ಇರಬಹುದು, ಯಾವುದು ವ್ಯಾಯಾಮ ಆಗಿರಬಹುದು, ಅದನ್ನ ಸರಿಯಾದ ಮಾರ್ಗದಲ್ಲಿ ಅನುಸರಿಸುವುದು ಒಳ್ಳೇದು. ಮುಂದಿನ ಕರೆ ಯಾರದು ಅಂತ ನೋಡೋಣ. ಹಲೋ, ದೂರವಾಣಿ ಕರೆಯಲ್ಲಿ ಏನೋ ಸಮಸ್ಯೆ ಇದೆ ಅನ್ಸುತ್ತೆ. ಹಲೋ, ಹಾ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಾನು ಶಿರೋಳದಿಂದ ಉದಯ ಟೇಲರ್ ಸರ್ ಮಾತಾಡ್ತಾ ಇರೋದು. ಹೇಳಿ ಉದಯ್ ಅವರೇ. ಈಗ ಸಾಮಾನ್ಯವಾಗಿ ಉಸಿರಾಟದ ತೊಂದರೆ ಬಂದ್ರ ರೀ, ನಾವು ಮನೆಯಲ್ಲಿ ಯಾವ ತರ ವ್ಯಾಯಾಮ ಮಾಡಬೇಕಂತ ಒಂದು ಚಿಕ್ಕ ಪ್ರಶ್ನೆ ಉದಾಹರಣೆ ಕೊಡ್ತಾರೆ ಸರ್. ಅಂದ್ರೆ ಉಸಿರಾಟವನ್ನ ಸರಾಗ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಬಹುದು? ಹಾ, ಮಾಡ್ಬಹುದು ಅಂದ್ರೆ ಈಗ ದವಾಖಾನೆಗೆ ಹೋಗಾಕು ಆಗುಲ್ಲ, ಯಾಕಂದ್ರೆ ನಾರ್ಮಲ್ ಆಗಿ ಮಳಿ ಬರ್ತಾ ಈ ಸರ್. ಈಗ ಆಯ್ತು, ಅರ್ಥ ಆಯ್ತು. ಈಗ ಹೇಳ್ತಾರೆ ಸಂಗೀತ ಅವರು, ಡಾಕ್ಟರ್ ಸಂಗೀತ ಕೇಳೋದ್ರೆ ಅನುಕೂಲ ಆಗತ್ತಂತ. ಖಂಡಿತ ಖಂಡಿತ ಹೇಳ್ತಾರೆ, ಕೇಳಿ ಹೇಳ್ತಾರೆ, ಕೇಳಿ ಹೇಳಿ ಹೇಳಿ. ಹಾಸ್ಪಿಟಲ್ ಹೋಗಿ ಮಾಡೋಕಿನ ಮನೆಯಲ್ಲೇ ಏನ್ ಮನೆ ಮದ್ದು ಮಾಡ್ಬೇಕಂತ ಹೇಳ್ರಿ. ಉಸಿರಾಟದ ತೊಂದರೆ ಆಗೋದು ಬರೀ ಕೊರೋನಾಯಿಂದ ಆಗ್ತದೆ? ಇದು ರೇಡಿಯೋ ಆಫ್ ಮಾಡಬೇಕು ಉದಯ್ ಅವರೇ, ತಾವು ಆಫ್ ಮಾಡಿನ್ ಸರ್. ಉಸಿರಾಟದ ತೊಂದರೆ ಬರೀ ಕೊರೋನಾಯಿಂದ ಆಗ್ತದೆ ಅನ್ನೋದು ಸುಳ್ಳು. ಸೊ ನೀವು ಉಸಿರಾಟದ ತೊಂದರೆ ಆದಾಗ ಮನೇಲಿ ಇದ್ಕೊಂಡೇ ನಾನು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ತೀನಿ ಅನ್ನೋದು ಸರಿಯಲ್ಲ. ನೀವು ತಜ್ಞರನ್ನು ಕಂಡು ಮಳೆ ಇದೆ ಅದಕ್ಕೆ ನಾನು ಉಸಿರಾಟದ ತೊಂದರೆ ಆಗತ್ತೆ, ಮಳೆ ಇದೆ ಅದಕ್ಕೆ ನಾನು ಹೊರಗೆ ಬರಲ್ಲ ಅಂತ ಹೇಳೋದು ಸುಳ್ಳು. ಹಂಗಲ್ಲ ಮೇಡಮ್, ಈಗ ಯಾಕಂದ್ರೆ ತೋರಿಸ್ಕೊಂಡು ಹೋಗ್ಬಿಡ್ತೀವಲ್ಲ ಮನೆಯಿಂದ ಹೋಗ್ಬೇಕಾರ, ಯಾಕಂದ್ರೆ ನೆಗಡಿ ಕೆಮ್ಮು ಸಾಮಾನ್ಯವಾಗಿ ಬರ್ತದಲ್ಲ. ನಾವು ಏನಾರ ಮುಂಜಾಗ್ರತಾ ಕ್ರಮವಾಗಿ ಏನಾರ ಅನಿಸೋ, ಮುಂಜಾಗ್ರತಾ ಕ್ರಮವಾಗಿ ಅಂತಂದ್ರೆ ಸ್ಟೀಮ್ ಇನಲೇಷನ್ ವಾಪ ಅಂತ ಹೇಳ್ತೀವಿ. ಅದರ ಬಗ್ಗೆ ಹೇಳಿ ಮೇಡಮ್. ಹಾ, ಸ್ಟೀಮ್ ಇನಲೇಷನ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಮಾಡ್ಕೊಳ್ಬಹುದು ಮನೇಲಿ. ಆದ್ರೆ ಇದು ಉಸಿರಾಟದ ತೊಂದ್ರೆ ಬರೇ ನಿಮಗ್ ನೆಗಡಿ ಕೆಮ್ಮಿಂದ ಆಗ್ತೈತಿ ಅನ್ನೋದು ಸುಳ್ಳು. ನಿಮ್ ವಯಸ್ಸಾದವರಲ್ಲಿ ನೀವು ಬರೇ ನೆಗಡಿ ಕೆಮ್ಮು ಆಗೈತಿ, ಜ್ವರ ಬಂದೈತಿ ಅಂತ ಹೇಳಿ ಬರೇ ಉಸಿರಾಟಕ್ಕ ವಾಪ್ ಕೊಟ್ಟು ಮನೆಗಿರ್ರಿ ನೀವು ಅಂತ ಹೇಳೋದು ಸರಿಯಲ್ಲ. ಅವ್ರನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಪ್ರಾಪರ್ ಆಗಿ ತಜ್ಞರಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಳ್ಳೋದು ಸರಿಯಾದದ್ದು. ಅಂದ್ರೆ ಉದಯ್ ಅವರ ಇದು ಹೆಂಗೆ ಅಂತಂದ್ರೆ, ನಾವು ಎಚ್ಚರಿಕೆಯಿಂದ ಡಾಕ್ಟರ್ನ ಆದಷ್ಟು ಬೇಗ ನೋಡಿ, ತಜ್ಞರನ್ನ ನೋಡಿ, ಅವರ ಸಲಹೆ ಪಡೆದು, ಏನಿಲ್ಲಪ್ಪ ಇದು ಸಾಮಾನ್ಯ ನೆಗಡಿ ಅಂತ ಅವ್ರು ಹೇಳಿದ್ರೆ ನಮ್ಗೊಂದು ಸಮಾಧಾನನೇ ಅಲ್ವಾ? ಅದ್ರ ಬದಲು ಏನೋ ಸಮಸ್ಯೆ ಇಟ್ಕೊಂಡು ನಾವು ಅಲ್ಲಿರೋದು ಒಳ್ಳೇದಲ್ಲ. ಒಳ್ಳೆ ಪ್ರಶ್ನೆ, ಆಯ್ತು. ಕರೆ ಮಾಡಿದಕ್ಕೆ ಧನ್ಯವಾದಗಳು ಉದಯ್. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಸರ್ ಹೇಳಿ. ನಮಸ್ಕಾರ ಸರ್ ಹೇಳಿ. ನಾವು 10ನೇ ತಾಲೂಕು ಬಳವಾರದಿಂದ ಬೇಬಿ ಔಟೇಕರ್ ಸರ್ ಹೇಳಿ. ನಮ್ಗ ಕೋವಿಡ್ ಪಾಸಿಟಿವ್ ತೋರಿಸಿತ್ರಿ ಸರ್, ದವಾಖಾನೆ ಅಡ್ಮಿಟ್ ಇದ್ದೀವಿ ರೀ. ಮತ್ತೀಗ ಆರಾಮದಿದ್ರಿ ಸರ್. ಈಗ ಗಂಟ್ಲ ಆರಿ ಬರ್ತದ್ರಿ, ಮ್ಯಾಲ ಮ್ಯಾಲ ನೀರು ಕುಡಿಬೇಕು. ಅದಕ್ಕೆ ಪರಿಹಾರ ಏನ್ ಸರ್? ಅದಕ್ಕೆ ಪರಿಹಾರ ಅಂತಂದ್ರೆ, ಆದಷ್ಟು ಮೇಲೆ ಮೇಲೆ ನೀರೇನು ಕುಡಿತೀರಲ್ಲ ಅದು ಬಿಸಿ ನೀರಾಗಿರೋದು ಒಳ್ಳೇದು ಮೇನ್ಲಿ. ಆಮೇಲೆ ಅದಕ್ಕೆ ರಿಲೇಟೆಡ್ ನಿಮಗೇನು ಮೇಲೆ ಮೇಲೆ ಗಂಟ್ಲು ಆರು ಬರೋದು, ಗಂಟ್ಲು ಆರು ಬರೋ ಎಂದ ಹೆಚ್ಚಿಗೆ ಆಯಾಸ ಆಗೋದು, ಹಾಂ, ಅದಕ್ಕೆ ನೀವು ನಿಮ್ಮ ನಿಯರ್ ಬೈ ಎಲ್ಲಿ ತಜ್ಞರು ಇದಾರೆ, ಫಿಸಿಯೋಥೆರಪಿಸ್ಟ್ ಯಾರು ಇದಾರಲ್ಲ, ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿಸ್ಟ್ ಅಂತ ಹೇಳ್ತಿರಲ್ಲ, ಅವ್ರ ಹತ್ರ ಹೋಗಿ ನಿಮ್ದು ಪ್ರಾಪರ್ ಅಸೆಸ್ಮೆಂಟ್ ಮಾಡಿಸಿ, ನಿಮಗೆ ಎಷ್ಟು ನೀವು ನಿಮ್ದು ಡೈಲಿ ಆಕ್ಟಿವಿಟೀಸ್, ದಿನಚರಿಯೊಳಗೆ ಏನೇನು ಪ್ರಾಬ್ಲಮ್ ಮಾಡಲಿಕ್ಕೆ ನಿಮಗೆ ಏನೇನು ತೊಂದರೆ ಆಗುತ್ತಲ್ಲ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ವ್ಯಾಯಾಮ ಕಲಿಯೋದು ಉತ್ತಮ. ಬರೀ ಅದು ಸ್ವಲ್ಪ ದಿವಸ ಇರ್ತೈತ್ರಿ, ಕೊರೋನಾ ಆದ್ಮೇಲೆ ಸ್ವಲ್ಪ ದಿವಸ ಅದು ಇರ್ತೈತಿ, ಯಾಕಂದ್ರೆ ಹಾಸ್ಪಿಟಲಲ್ಲಿ ಆಕ್ಸಿಜನ್ ಸ್ವಲ್ಪ ಕಡಿಮೆ ಆಗಿರ್ತೈತಿ, ಹಾಸ್ಪಿಟಲ್ನಾಗ ಇದ್ದಾಗ ನಿಮ್ಗ ಸ್ವಲ್ಪ ಉಸಿರಾಟಕ್ಕೆ ತ್ರಾಸ ಆಗಿರ್ತೈತಿ, ಸ್ವಲ್ಪ ದಿವಸ ಇರ್ತೈತಿ, ಇನ್ಫೆಕ್ಷನ್ ಇರೋವರೆಗೂ ಸ್ವಲ್ಪ ದಿವಸ ಇರ್ತೈತಿ, ಬಟ್ ಆದ್ರೂ ನೀವು ಏನು 6% ತೋರಿಸ್ತಿತ್ತು? ಹಾ, ನಿಮ್ದು ಲಂಗ್ ಇನ್ಫೆಕ್ಷನ್ ಏನೈತಿ, ಕೊರಾಯ್ಡ್ ಸ್ಕೋರಿಂಗ್ ಅಂತ ಹೇಳ್ತೀವಿ ನಾವು, ಅದು 6% ತೋರಿಸ್ತಿತ್ತಂದ್ರೆ ನೀವು ನಿಯರ್ ಬೈ ನಿಮ್ಗೆ ಯಾರು ಫಿಸಿಯೋಥೆರಪಿಸ್ಟ್ ಇದಾರಲ್ಲ ಅವ್ರ ಹತ್ರ, ನೀವು ಅಥಣಿ ತಾಲೂಕ್ ಅಂತ ಹೇಳಿದ್ರಲ್ಲ, ನಿಯರ್ ಬೈ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ನಿಮ್ದು ಪ್ರಾಪರ್ ಅಸೆಸ್ಮೆಂಟ್ ಮಾಡ್ತಾರ ಅವರು. ಹೌದು, ಆರಾಮಾದ್ರೂ ಸಹ ಶ್ವಾಸಕೋಶದ ಪ್ರಾಬ್ಲಮ್ ಇರುತ್ತೆ, ಲಂಗ್ಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಲಂಗ್ಸ್ ಪ್ರಾಬ್ಲಮ್ ಇರುತ್ತ, ಆ ಲಂಗ್ಸ್ ಪ್ರಾಬ್ಲಮ್ ಇರೋದು ವ್ಯಾಯಾಮದ ಮೂಲಕ ಸರಿಪಡಿಸ್ಕೊಳ್ಬಹುದು. ಆಹಾರ ಸಂಬಂಧಪಟ್ಟದ್ದು ನೀವು ನೆಕ್ಸ್ಟ್ ಫೋನ್ ಇನ್ ಕಾರ್ಯಕ್ರಮ ಯಾವಾಗ ನೀವು ಪೌಷ್ಟಿಕ ಆಹಾರ ತಗೊಳ್ಳೋದು ಉತ್ತಮ, ಆದ್ರೆ ಸಮತೋಲನ ಪೌಷ್ಟಿಕ ಆಹಾರ ಅಂತ ಹೇಳ್ತೀವಿ, ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳ್ತೀವಿ. ಏನಂದ್ರಿ? ಹಾಲು ತಗೊಳ್ಬಹುದು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನಮಸ್ಕಾರ ಮೇಡಮ್. ಈಗ ಕೆಲವೊಂದು ಜನರಲ್ಲಿ ಈಗ ಈ ಸ್ವಲ್ಪ ತಪ್ಪು ಕಲ್ಪನೆಗಳಿದಾವೆ, ಅವು ತಪ್ಪು ಕಲ್ಪನೆಗಳ ಬಗ್ಗೆ ಸ್ವಲ್ಪ ನಿಮ್ಮ ಅನಿಸಿಕೆ ಹೇಳ್ಬೇಕಂತ ಕೇಳ್ಕೊತೀನಿ ಮೇಡಮ್. ಏನಂದ್ರೆ ಈಗ ಈ ಮಾಸ್ಕ್ ಅನ್ನ ತುಂಬಾ ಹೊತ್ತು ಹಾಕೋದ್ರಿಂದ ಕಿವಿ ನರ ಮತ್ತೆ ಮೂಗಿಂದು ಸ್ವಲ್ಪ ನರದ್ದು ಈ ಸೆಲ್ವೇಸಿಸ್ ಪಾರ್ಸಿ ಅಂತ ಅಂತಾರಲ್ಲ ಮೇಡಮ್, ಬಾಯ ಬಾಯಿ ಹತ್ರ ಈ ತರ ಎಲ್ಲ ಆಗತ್ತೆ ಅಂತ ಕೇಳ್ಪಟ್ಟೆ, ಅದು ಎಷ್ಟು ಸರಿ ತಪ್ಪು ಅಂತ ಒಂದ್ ಸ್ವಲ್ಪ ನಿಮ್ಮ ಅನಿಸಿಕೆ ಹೇಳ್ಬೇಕು ಮೇಡಮ್. ಅದು ಏನಂತ ಬಹುಶಃ ಈ ಸೆರೆಬ್ರಲ್ ಪಾಲ್ಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೇಳಿದ್ರೆ ಉಸಿರಾಟಕ್ಕೇನ್ ಸಂಬಂಧ ಇಲ್ಲ ಅಂದ್ರೆ ಇನ್ನೊಂದು ಪ್ರಶ್ನೆ ಇದೆ ಮೇಡಮ್. ಹಂಗಂದ್ರೆ ಈಗ ಈ ಆಕ್ಸಿಜನ್ ಅಲ್ಲಿ ಇದು ಈ ಬ್ಲಾಕ್ ಫಂಗಸ್ ತೊಂದ್ರೆ ಸ್ವಲ್ಪ ಕನೆಕ್ಷನ್ ಇದೆ ಅಂತ ಮೇಡಮ್, ಅದು ಏನ್ ಸರಿನಾ ತಪ್ಪ ಅಂತ ಒಂದು ಪ್ರಶ್ನೆ ಮೇಡಮ್. ಅದು ಅದಕ್ಕೆ ಆನ್ಸರ್ ನಿಮಗೆ ಗೌರ್ಮೆಂಟ್ ಸರ್ಕಾರಿ ಗೌರ್ಮೆಂಟ್ ಕೊಡ್ಬೇಕಾಗತ್ ಸರ್, ಅದಕ್ಕೆ ಆನ್ಸರ್ ನಾವು ಕೊಡ್ಲಿಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದು, ಯಾಕೆಂದ್ರೆ ನೀವು ಬಹುಶಃ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಇವತ್ತಿನ ವಿಷಯ ಭೌತಿಕ ಉಸಿರಾಟದ ವ್ಯಾಯಾಮದ ಮಹತ್ವಕ್ಕೆ ಹಾಗೆ ಫಿಸಿಯೋಥೆರಪಿ ಸಹಾಯ ಮಾಡುತ್ತೆ. ಅದೇ ಅಂದ್ರೆ ಮೇಡಮ್, ಈಗ ಇದು ನಮ್ಗೆ ಒಬ್ಬ ಮನುಷ್ಯ ಅವನ ಉಸಿರಾಟ ಈಗ ಯಾವ್ದೀಗ ನೀವು ಮೀಟರ್ ಅದೇ ಅಂತ ಮೀಟರ್ ಅಂತಾರಲ್ಲ ಮೇಡಮ್, ಕೈಯಲ್ಲಿ ಹಾಕೊಳ್ಳೋದು ಆಕ್ಸಿಮೀಟರ್ ಪಲ್ಸ್ ಆಕ್ಸಿಮೀಟರ್ ಅದಿಲ್ದೇನೆ ಎಷ್ಟು ಕಡಿಮೆ ಈಗ ನಾರ್ಮಲ್ ಮನುಷ್ಯ ಕಡಿಮೆ ಆಗಿದೆ ಅಂತ ಸ್ವಲ್ಪ ಮುನ್ಸೂಚನೆಗಳು ಏನಾದ್ರು ಕಂಡ್ಕೋಬಹುದು ಮೇಡಮ್. ಉಸಿರಾಟದ ತೊಂದರೆಗಳು ಆಗ್ತಿದೆ ಅನ್ನೋದು ಗೊತ್ತಾಗೋದು ಹಾಗೆ ಅಂತ. ಅದ್ರ ನೀವು ಏನ್ ಪಲ್ಸ್ ಆಕ್ಸಿಮೀಟರ್ ಹಾಕೊಳ್ತಿರಲ್ಲ ಅದ್ರಲ್ಲಿ ಆಕ್ಸಿಜನ್ ಡ್ರಾಪ್ ಅಂದ್ರೆ SpO2 ಅಂತ ಏನ್ ತೋರಿಸ್ತೈತಿ, ಅದು ಡ್ರಾಪ್ ಲೆಸ್ ದೆನ್ 90% ಆಗುವುದು ವಯಸ್ಸು, ಅದು ವಯಸ್ಸಿಗೆ ತಕ್ಕಂತಿರುತ್ತೆ. ನನ್ನ ಮುಖ್ಯ ಪ್ರಶ್ನೆ ಅದೇ, ಮೀಟರ್ ಇಲ್ದೇನೆ ಒಬ್ಬ ಮನುಷ್ಯ ನಾರ್ಮಲ್ ಆಗಿ ಅವ್ನಿಗೆ ಅವ್ನ ಮೈಯಲ್ಲಿ ಯಾವ ತರ ಅವನ ಸೂಚನೆಗಳನ್ನು ಕಂಡ್ಕೋಬಹುದು, ಅವ್ನಿಗೆ ಉಸಿರಾಟದ ತೊಂದರೆ ಇದೆ ಅಂತ ಅನ್ನೋದು ಮೇಡಮ್? ಒಂದು ತುಂಬಾ ಶಕೆ ಆಗೋದು, ಶಕೆ ಆಗೋದು ಅಥವಾ ಆಯಾಸ ಮೇಲ್ಮೇಲೆ ದಿನಚರಿ ಡೈಲಿ ಆಕ್ಟಿವಿಟೀಸ್ ಮಾಡಲು ತೊಂದರೆ ಆಗೋದು ಅಥವಾ ಡೈಲಿ ಆಕ್ಟಿವಿಟೀಸ್ ಮಾಡಬೇಕಾದ್ರೂ ದಮ್ ಕಟ್ಟುವುದು, ಇವು ಎಲ್ಲ ಮುನ್ಸೂಚನೆಗಳು. ಆಮೇಲೆ ನಿದ್ದೆ ಮಾಡೋದ್ರಲ್ಲಿ ಏನಾದ್ರು ತೊಂದರೆ ಆಗುತ್ತಾ ಮೇಡಮ್? ಕೆಲವೊಂದ್ಸತಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ನಾವ್ ಅದಕ್ಕೆ ಒಬೆಸಿಟಿ ಇಂಡ್ಯೂಸ್ಡ್ ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ, ದಪ್ಪ ಇದ್ದವರಲ್ಲಿ ಮೈಕಟ್ಟು ದಪ್ಪ ಇದ್ದವರಲ್ಲಿ ಒಬೆಸಿಟಿ ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ. ಇಲ್ಲ ಕೆಲವೊಂದ್ಸರ್ತಿ ಬರೀ ಮಲ್ಕೊಂಡಾಗ ಉಸಿರಾಟದ ತೊಂದರೆ ಆಗೋದು ಅಂತ ಹೇಳ್ತೀವಿ, ಅದು ಕೆಲವೊಂದು ಮುನ್ಸೂಚನೆಗಳು. ಆದ ಕಾರಣ ನೀವು ನಿಮ್ ತಜ್ಞರಲ್ಲಿ ಕಾಣುವುದು ತುಂಬಾ ಒಳ್ಳೆಯದು. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಡಾಕ್ಟರ್ ಸಂಗೀತಾ ಅವರೇ. ಕಾರ್ಯಕ್ರಮ ಮುಗಿಸೋ ಸಮಯನೂ ಆಗ್ತಾ ಇದೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಸಾಕಷ್ಟು ಮಾಹಿತಿ. ಸರ್, ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಂಕ್ಷಿಪ್ತವಾಗಿ. ಕೋವಿಡ್ ನಂತರ ಯಾರು ಉಸಿರಾಟದ ತೊಂದರೆಯನ್ನು ಅಥವಾ ಅವ್ರ ಡೈಲಿ ಆಕ್ಟಿವಿಟೀಸ್ ನಲ್ಲಿ ಪ್ರಾಬ್ಲಮ್ ಅಂತ ಕಂಡು ಬರ್ತಿದೆಯೋ ಅವರಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ, ನಮ್ಮಲ್ಲಿ SDM ಮೆಡಿಕಲ್ ಕಾಲೇಜ್ ಅಲ್ಲಿ ಕಾರ್ಡಿಯೋ ರೆಸ್ಪಿರೇಟರಿ ಯೂನಿಟ್ ಅಂತ ಇದೆ, ಫಿಸಿಯೋಥೆರಪಿ ಕಾರ್ಡಿಯೋ ರೆಸ್ಪಿರೇಟರಿ ಯೂನಿಟ್, OPD ನಂಬರ್ 13. ದಯವಿಟ್ಟು ನೀವು ಅದನ್ನ ಉಪಯೋಗಿಸ್ಕೊಂಡು. ನಾನು ಅದಕ್ಕೆ ಸಂಬಂಧಪಟ್ಟಾಗೆ ಹೇಳ್ತೀನಿ ಕೇಳಿದ್ರೆ, ಈಗ ಸಾಕಷ್ಟು ಜನಕ್ಕೆ ಕರೆ ಮಾಡಕ್ಕೆ ಸಾಧ್ಯ ಆಗಿಲ್ಲದೆ ಇರ್ಬೋದು. ಸಂಗೀತಾ ಅಪ್ಪಣ್ಣನವರು ಸೋಮವಾರದಿಂದ ಶನಿವಾರದವರೆಗೆ ನಿಮಗೆ ಲಭ್ಯ ಇರ್ತಾರೆ. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು, 0836247834. ಜೊತೆಗೆ ಆಸ್ಪತ್ರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ 0836247777 ಇದಕ್ಕೆ ಕರೆ ಮಾಡ್ಬೋದು. ಆಮೇಲೆ ಈ ವಾರದ ಪ್ರಶ್ನೆ ಹೀಗಿದೆ, ಕೋವಿಡ್ ನಂತರ ಆಗುವ ಸಮಸ್ಯೆಗಳಿಗೆ ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿ ಹೇಗೆ ಪ್ರಯೋಜನಕಾರಿಯಾಗಿದೆ? ಪ್ರಶ್ನೆಯನ್ನು ಇನ್ನೊಂದ್ಸತಿ ಹೇಳ್ತೀನಿ. ಕೋವಿಡ್ ನಂತರ ಆಗುವ ಸಮಸ್ಯೆಗಳಿಗೆ ಕಾರ್ಡಿಯೋ ರೆಸ್ಪಿರೇಟರಿ ಫಿಸಿಯೋಥೆರಪಿ ಹೇಗೆ ಪ್ರಯೋಜನಕಾರಿಯಾಗಿದೆ ಅಂತ ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ ಹೀಗಿದೆ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪೋ ಹಾಗೆ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸೋ ಹಾಗೆ ನೋಡ್ಕೊಳ್ಬೇಕು ನೀವು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ.